ಡಾಕ್ಟರ್ ಗಣೇಶ್ ಗೌಡ ಅವರೊಂದಿಗೆ ಹಿಂದೆ ನಡೆಸಿದ ಸಂದರ್ಶನದ ಮರು ಪ್ರಸಾರ. ಈಗ ಕೇಳೋಣ ತಜ್ಞ ವಾಣಿ. ತಜ್ಞವಾಣಿ ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಆತ್ಮೀಯರೇ, ನಾವು ಬೆಳೆದಂತಹ ಉತ್ಪನ್ನಗಳನ್ನು ಯೋಗ್ಯ ದರದೊಳಗೆ ಒಳ್ಳೆ ಮಾರುಕಟ್ಟೆ ಒಳಗೆ ಮಾರಾಟ ಮಾಡಬೇಕು ಅನ್ನುವಂಥ ಒಂದು ವಿಚಾರ ಎಲ್ಲ ರೈತರದಿರ್ತದೆ. ಇಂಥ ಒಂದು ಸಂದರ್ಭದೊಳಗೆ ಭಾಳಷ್ಟು ಕಷ್ಟಗಳನ್ನು ರೈತರು ಎದುರಿಸಬೇಕಾಗ್ತದೆ. ಒಂದು ಯೋಗ್ಯವಾದಂತಹ ಮಾರುಕಟ್ಟೆ ಸಿಗಬೇಕು ಅಂತಂದ್ರೆ ಭಾಳಷ್ಟು ಕಷ್ಟಗಳನ್ನು ಸಮಸ್ಯೆಗಳನ್ನು ಎದುರಿಸಬೇಕಾಗ್ತದೆ. ಅಂಥ ಮಾಹಿತಿ ಕೂಡ ನಮಗೆ ಕಾಲಕಾಲಕ್ಕೆ ಸಿಗ್ತಾ ಇರುವುದಿಲ್ಲ. ಇಂಥ ಒಂದು ಸಂದರ್ಭದೊಳಗೆ ಇತ್ತೀಚಿನ ದಿನಗಳಲ್ಲಿ ಈ ವಿಷಯದೊಳಗೆ ಬಹಳಷ್ಟು ಬದಲಾವಣೆಗಳು ಆಗಿದ್ದನ್ನು ನಾವು ನೋಡ್ತಾ ಇದ್ದೀವಿ. ಎಪಿಎಂಸಿಗಳಲ್ಲಿ ಮಾರಾಟ ಮಾಡುವಂತಹ ಒಂದು ವ್ಯವಸ್ಥೆ ಇದ್ದೇ ಅದ. ಅದಕ್ಕೂ ಮೀರಿ ಇವತ್ತಿನ ದಿವಸ ಏನಾಗಿದೆ ಅಂತಂದ್ರೆ ಎಲ್ಲೋ ಇರುವಂತಹ ರೈತರು ದಿಲ್ಲಿ, ಬೆಂಗಳೂರು ಇಂತಹ ದೊಡ್ಡ ದೊಡ್ಡ ನಗರಗಳಲ್ಲಿ ಮಾರಾಟ ಮಾಡುವಂತಹ ಒಂದು ವ್ಯವಸ್ಥೆಯನ್ನ ನಾವು ಆನ್ಲೈನ್ ಮುಖಾಂತರ, ಅಂದ್ರೆ ಏನು ಡಿಜಿಟಲ್ ಕ್ರಾಂತಿಯಾಗಿದೆ, ಅದರ ಮುಖಾಂತರ ಮಾರುಕಟ್ಟೆ ಒದಗಿ ಬರುವಂತಹ ಒಂದು ಸನ್ನಿವೇಶ ಇವತ್ತು ನಿರ್ಮಾಣ ಆಗಿರುವುದನ್ನು ನಾವು ನೋಡ್ತಾ ಇದ್ದೀವಿ. ಇಂತಹ ಸೌಲಭ್ಯಗಳಿಂದಾಗಿ ರೈತರಿಗೆ ಮಾರುಕಟ್ಟೆ ಬಹಳಷ್ಟು ಹತ್ತಿರ ಆಗಿದೆ ಅಂತ ಹೇಳಬಹುದು. ನಾವು ಕೂತಲ್ಲಿಯೇ ಯಾವ ಮಾರುಕಟ್ಟೆ ಒಳಗೆ ಮಾರಾಟ ಮಾಡಬಹುದು ಅನ್ನುವಂತಹ ವಿಚಾರವನ್ನು ನಾವು ತಿಳ್ಕೊಳ್ಬಹುದಾಗಿದೆ ಮತ್ತು ಆ ಕನಸನ್ನು ಈಡೇರಿಸಿಕೊಳ್ಳಬಹುದಾಗಿದೆ. ಈ ವಿಷಯವನ್ನು ನಾವು ಇವತ್ತಿನ ದಿವಸ ಇನ್ನೂ ಹೆಚ್ಚಿನ ರೀತಿಯೊಳಗೆ ತಿಳ್ಕೊಳ್ಳೋಣ. ನಮ್ಮ ರೈತರ ಸಲುವಾಗಿ ಯಾವ್ಯಾವ ಇಂಥ ಡಿಜಿಟಲ್ ವೇದಿಕೆಗಳದಾವ, ವೆಬ್ಸೈಟ್ಗಳದಾವ ಮತ್ತು ಆನ್ಲೈನ್ ಮಾರುಕಟ್ಟೆಗಳದಾವ, ಯಾವ ರೀತಿ ಅವುಗಳನ್ನು ನಾವು ಭೇಟಿಯಾಗಬೇಕು, ಯಾವ ರೀತಿ ಅವುಗಳನ್ನು ನಾವು ಓದ್ಕೊಳ್ಬೇಕು ಮತ್ತು ಅಲ್ಲಿ ಅವುಗಳ ಉಪಯೋಗವನ್ನು ಯಾವ ರೀತಿ ಮಾಡಿಕೊಳ್ಬೇಕು, ಈ ಎಲ್ಲ ವಿಚಾರಗಳನ್ನು ನಾವು ಇವತ್ತಿನ ಕಾರ್ಯಕ್ರಮದೊಳಗೆ ತಿಳ್ಕೊಳ್ಳೋಣ. ಈ ವಿಷಯಗಳನ್ನು ತಿಳಿಸಿಕೊಡೋದಕ್ಕೆ ಇವತ್ತು ನಮ್ಮ ಜೊತೆಗೆ ಬೀದರ್ ತೋಟಗಾರಿಕಾ ಮಹಾವಿದ್ಯಾಲಯದೊಳಗೆ ಅರ್ಥಶಾಸ್ತ್ರದ ಸಹಾಯಕ ಪ್ರಾಧ್ಯಾಪಕರಾಗಿರುವಂತಹ ಡಾಕ್ಟರ್ ಗಣೇಶ್ ಗೌಡ ಪಾಟೀಲ್ ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ಗಣೇಶ್ ಗೌಡರೇ, ತಮಗೆ ನಮಸ್ಕಾರ. ನಮಸ್ಕಾರ ಸರ್. ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೀರಿ, ರೈತರುಗಳಿಗೆ ಮಾರುಕಟ್ಟೆಯಲ್ಲಿ ತುಂಬಾ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ಈಗ ರೈತರಿಗೆ ಅತಿ ಮುಖ್ಯವಾದ ಒಂದು ಮಾರುಕಟ್ಟೆ ಅಂತಂದ್ರೆ ನಮ್ಮ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ, ಅಂದ್ರೆ ಎಪಿಎಂಸಿ ಅಂತ ಏನು ಕರಿತೀವಿ. ಇದರಲ್ಲಿ ರೈತರು ಸುತ್ತಮುತ್ತಲಿರುವಂತಹ ಹಳ್ಳಿಗಳಿರುವಂತಹ ರೈತರು ಆ ಎಪಿಎಂಸಿ ಮಾರುಕಟ್ಟೆಗೆ ತಂದು ತಮ್ಮ ಉತ್ಪನ್ನಗಳನ್ನು ಮಾರಾಟ ಮಾಡುತ್ತಾರೆ. ಸೊ ಈ ಮಾರುಕಟ್ಟೆಗಳು ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಸುಮಾರು 163 ಎಪಿಎಂಸಿಗಳು ಮಾರುಕಟ್ಟೆಯಲ್ಲಿವೆ ಹಾಗೂ ಅವುಗಳ ಉಪ ಪ್ರಾಂಗಣಗಳ ವಿವಿಧ ಸ್ಥಳಗಳಲ್ಲಿದ್ದೇವೆ. ಸೊ ಇವುಗಳಲ್ಲಿ ರೈತರು ತಮ್ಮ ಉತ್ಪನ್ನಗಳನ್ನು ತಂದು ಮಾರುವುದರಲ್ಲಿ ಜೊತೆಗೆ ಬೆಲೆಗಳನ್ನು ಒಂದು ಅಭಾವವನ್ನು ತುಂಬಾ ಎದುರಿಸುತ್ತಿದ್ದಾರೆ. ಬೆಲೆಗಳು ಯಾವ ಮಾರುಕಟ್ಟೆಯಲ್ಲಿ ಎಷ್ಟಿದೆ ಅನ್ನೋದನ್ನು ತಿಳಿದುಕೊಂಡು ಆ ಮಾರುಕಟ್ಟೆಗೆ ತೆಗೆದುಕೊಂಡು ಹೋದರೆ ಅವರಿಗೂ ಹೆಚ್ಚಿನ ಒಂದು ಆದಾಯ ಅಥವಾ ಹೆಚ್ಚಿನ ಬೆಲೆ ಒಂದು ಮಾರುಕಟ್ಟೆಗೆ ಒದಗಿಸಿಕೊಳ್ಳಬಹುದು ಎನ್ನುವುದು ನಮ್ಮ ಒಂದು ಅನಿಸಿಕೆಯಾಗಿದೆ. ಸೊ ಈ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಇವತ್ತು ನಮ್ಮ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿ ಮತ್ತು ಕರ್ನಾಟಕ ಕೃಷಿ ಮಾರಾಟ ಇಲಾಖೆ ಸಂಯೋಗದೊಂದಿಗೆ ಕೃಷಿ ಮಾರಾಟ ವಾಹಿನಿ ಎಂಬ ಒಂದು ಅಂತರ್ಜಾಲವು ಈ ಒಂದು ಪ್ರಕ್ರಿಯೆಯಲ್ಲಿದೆ. ಸೊ ಇದನ್ನು ತಾವು ಕೃಷಿ ಮಾರಾಟ ವಾಹಿನಿ karnataka.gov.in ಅಂತ ಒಂದು ಗೂಗಲ್ ಅಲ್ಲಿ ತಾವು ಟೈಪ್ ಮಾಡಿದ್ರೆ ಅಥವಾ ಒಂದು ವೆಬ್ ಅಲ್ಲಿ ಪೇಜಲ್ಲಿ ಟೈಪ್ ಮಾಡಿದ್ರೆ ತಮಗೆ ಈ ಒಂದು ಅಂತರ್ಜಾಲವು ಓಪನ್ ಆಗುತ್ತದೆ. ಇದರಲ್ಲಿ ನಮ್ಮ ರಾಜ್ಯದಲ್ಲಿ ಇರುವಂತಹ ಎಲ್ಲಾ ಒಂದು ಬೆಳೆಗಳು, ಅಂದ್ರೆ ಈಗ ನಾವು ಏಕದಳ ಇರಬಹುದು, ದ್ವಿದಳ ಇರಬಹುದು, ಸಾಂಬಾರ್ ಪದಾರ್ಥಗಳು, ತರಕಾರಿಗಳು, ಹಣ್ಣುಗಳು, ಈ ಎಲ್ಲಾ ಬೆಳೆಗಳ ಒಂದು ಎಲ್ಲಾ ಮಾರುಕಟ್ಟೆಗಳಲ್ಲಿ ಈ ನಾವು 163 ಏನು ಮಾರುಕಟ್ಟೆ ಹೇಳಿದ್ವಿ, ಈ ಎಲ್ಲಾ ಮಾರುಕಟ್ಟೆಗಳಲ್ಲಿ ಆ ಮಾರುಕಟ್ಟೆಗೆ ಸಂಬಂಧಪಟ್ಟಂತಹ ಬೆಳೆಗಳು ಕನಿಷ್ಠ ಬೆಲೆ, ಗರಿಷ್ಠ ಬೆಲೆ ಹಾಗೂ ಆವಕಗಳು, ಈ ಎಲ್ಲಾ ಮಾಹಿತಿಗಳು ರೈತರ ಒಂದು ಗಮನಕ್ಕೆ ತಿಳ್ಕೊಳ್ಬಹುದು. ಇವನ್ನು ತಿಳಿದುಕೊಂಡ ನಂತರ ಅವರು ಯಾವ ಮಾರುಕಟ್ಟೆಗೆ ಮಾರೋದ್ರಿಂದ ಹೆಚ್ಚಿನ ಒಂದು ಆದಾಯ, ಹೆಚ್ಚಿನ ಒಂದು ಮಾರುಕಟ್ಟೆ ಬೆಲೆ ಅವರಿಗೆ ಬರುತ್ತದೆ ಎನ್ನುವುದನ್ನ ತಿಳಿದುಕೊಳ್ಳಬಹುದು. ಫಾರ್ ಎಕ್ಸಾಂಪಲ್, ಅವರು ಬೀದರ್ಲಿದ್ದ ರೈತರು ಇವತ್ತು ನಮ್ಮ ಗುಲ್ಬರ್ಗದಲ್ಲಿ ಯಾವ ತರ ಇದೆ, ಬೆಂಗಳೂರದಲ್ಲಿ ಯಾವ ಮಾರುಕಟ್ಟೆ ಬೆಲೆ ಇದೆ, ಇವತ್ತಿನ ಒಂದು ತೊಗರಿಗಾಗಿರಬಹುದು, ಹೆಸರಿಗಾಗಿರಬಹುದು, ಉದ್ದರಿಗಾಗಿರಬಹುದು, ಅದನ್ನು ಒಂದು ತಿಳಿದುಕೊಂಡು ಅವರು ಹೋಗಿ ಅಲ್ಲಿ ಟ್ರಾನ್ಸ್ಪೋರ್ಟೇಷನ್ ಅಂತ ನಾವೇನು ಸಾರಿಗೆ ವೆಚ್ಚವನ್ನು ಗಮನಿಸಿ ಎಲ್ಲಿ ತಗೊಂಡು ಹೋದರೆ ಅವ್ರಿಗೆ ಹೆಚ್ಚಿನ ಆದಾಯ ಬರುತ್ತದೆ ಎಂದು ಗಮನಿಸಿ ಅವರು ಮಾರಾಟ ಮಾಡುವುದಕ್ಕೆ ಇದು ಒಂದು ತುಂಬಾ ಅನುಕೂಲಕರವಾದಂತಹ ಒಂದು ಅಂತರ್ಜಾಲವಾಗಿದೆ. ಈ ಒಂದು ಮಾಹಿತಿಯನ್ನು ಅವರು ಈ ವೆಬ್ಸೈಟ್ಗೆ ಹೋಗಿ ಪಡೆದುಕೊಳ್ಳಬಹುದು. ಅದರ ಜೊತೆಗೆ ಅಲ್ಲಿ ಒಂದು SMS ರಿಜಿಸ್ಟ್ರೇಷನ್ ಅಂತ ಒಂದು ಆಪ್ಷನ್ ಕೂಡ ಇದೆ. ಅಲ್ಲಿ ಹೋಗಿ ಅವರು ಒಂದು ಸಾರಿ ತಮ್ಮ SMS ರಿಜಿಸ್ಟ್ರೇಷನ್ ವಿಭಾಗಕ್ಕೆ ಅವರು ವೆಬ್ಸೈಟ್ಲಿ ಹೋಗಿ ಕ್ಲಿಕ್ ಮಾಡಿ ತಮಗೆ ಬೇಕಾದಂತಹ ಬೆಳೆಗಳು, ಆಮೇಲೆ ಯಾವ ಒಂದು ಮಾರುಕಟ್ಟೆದ ಮಾಹಿತಿ ಬೇಕು ಅಂತ ಒಂದು ಸರ ಅವರು ಟೈಪ್ ಮಾಡಿ ತಮ್ಮ ಮೊಬೈಲ್ ನಂಬರ್ ಕೊಟ್ಟು ಸೇವ್ ಮಾಡಿಟ್ರೆ ಅವರಿಗೆ ದಿನನಿತ್ಯ ಅವರಿಗೆ ಒಂದು ಈ ಮೊಬೈಲ್ ಮೆಸೇಜ್ಗಳ ಮುಖಾಂತರ ಅವರಿಗೆ ಮಾಹಿತಿಗಳು ಒಳಿಸಿ ಹೋಗುತ್ತವೆ. ಸೊ ಇದರ ಮುಖಾಂತರ ಕೂಡ ರೈತರು ಒಂದು ಡಿಸಿಷನ್ ತೆಗೆದುಕೊಳ್ಳಬಹುದು. ಇದಷ್ಟಲ್ಲದೆ ಈಗ ಅಲ್ಲಿ ನಮ್ಮ ಈ ಕೃಷಿ ಮಾರಾಟ ವಾಹಿನಿ ಒಂದು ವೆಬ್ಸೈಟ್ನಲ್ಲಿ ಬೇರೆ ಇನ್ನಿತರ ಒಂದು ಮಾಹಿತಿಗಳು ಕೂಡ ಇದರಲ್ಲಿದ್ದಾವೆ. ಯಾವ ಅಂತಂದ್ರೆ ಈಗ ನಮ್ಮ ಟೋಟಲಿ ಎಷ್ಟು ಮಾರುಕಟ್ಟೆ 163 ಮಾರುಕಟ್ಟೆ ಅಂತಲ್ಲ, ಈ ಮಾರುಕಟ್ಟೆಗೆ ಯಾವ್ಯಾವು, ಅವುಗಳಿರುವಂತಹ ಸೌಲಭ್ಯಗಳೇನು ಆ ಮಾರುಕಟ್ಟೆಯಲ್ಲಿ, ಫಾರ್ ಎಕ್ಸಾಂಪಲ್ ಬೀದರ್ಲಿ ಎಪಿಎಂಸಿಯಲ್ಲಿ ಇರುವಂತಹ ಸೌಲಭ್ಯಗಳೇನು, ಹೊಮನಾಬಾದ್ ಇರುವಂತಹ ಸೌಲಭ್ಯಗಳೇನು ಮಾರುಕಟ್ಟೆಯಲ್ಲಿ ಎಪಿಎಂಸಿಯಲ್ಲಿ, ಅದೇ ಗುಲ್ಬರ್ಗದಲ್ಲಿ, ಈ ತರ ಒಂದು ಸೌಲಭ್ಯಗಳನ್ನು ಅವರು ತಿಳ್ಕೊಳ್ಳಬಹುದು. ಆಮೇಲೆ ಈ ಮಾರುಕಟ್ಟೆಗಳಲ್ಲಿ ಇರುವಂತಹ ಯಾರು ಮಧ್ಯವರ್ತಿಗಳಿದ್ದಾರೆ, ಖರೀದಿಗಾರರು ಯಾರಿದ್ದಾರೆ, ಅವರ ವಿಳಾಸಗಳನ್ನು ಸಹಿತ ಅವರು ತಿಳಿದುಕೊಳ್ಳಬಹುದು. ಇದಷ್ಟಲ್ಲದೆ ಮುಖ್ಯವಾಗಿ ನಮಗೆ ರಫ್ತು ಮಾಡಬೇಕಂತಂದ್ರೆ ಈ ಒಂದು ಕೃಷಿ ಮಾರಾಟ ವಾಹಿನಿ ಒಂದು ವೆಬ್ಸೈಟ್ನಲ್ಲಿ ಬೇರೆ ಬೇರೆ ಬೆಳೆಗೆ ಸಂಬಂಧಪಟ್ಟಂತಹ ರಫ್ತುದಾರರು, ಆಮದುಗಾರರು, ಎಲ್ಲಾ ಬೆಳೆಗಳಿಗೆ ಸಂಬಂಧಪಟ್ಟಂತೆ ಹೂವಿಗಳಿಗಾಗಿ, ಹಣ್ಣುಗಳಿಗಾಗಿ, ತರಕಾರಿಗಳಿಗಾಗಿ ಅವರ ಒಂದು ಡಿಟೇಲ್ ಮಾಹಿತಿಯನ್ನು ಅವರು ಪಡೆದುಕೊಳ್ಳಬಹುದು. ಅವರ ಹೆಸರು, ವಿಳಾಸ, ಮೊಬೈಲ್ ನಂಬರು. ಸೊ ಇದರ ಒಂದಿಗೆ ಅವರು ಸಂಪರ್ಕಿಸಿ ತಮ್ಮ ರಫ್ತುಗಳಿಗೆ ಸಹಿತ ತಾವು ವಿಚಾರಗಳನ್ನು ವಹಿಸಿಕೊಳ್ಳಬಹುದು. ಸೊ ಇದಷ್ಟಲ್ಲದೆ ಈಗ ಮತ್ತೆ ಪ್ರೊಸೆಸಿಂಗ್ ಅಂತ ಇದೆ ನಾವು ಅಂತಂದ್ರೆ ಈಗ ವ್ಯಾಲ್ಯೂ ಅಡಿಷನ್, ಇವುಗಳನ್ನ ನಾವು ಮಾಡಬೇಕಂತಂದ್ರೆ ಸಹಿತ ಅದರಲ್ಲಿ ಸಹಿತ ಈಗ ಸ್ಪೆಷಲ್ ಆಗಿ ಉಳ್ಳಾಗಡ್ಡಿ ಮತ್ತೆ ಇದು ಹಣ್ಣುಗಳು, ಕೆಲವೊಂದು ಟೊಮ್ಯಾಟೋಗಳು, ಇವುಗಳಿಗೆ ಸಂಬಂಧಪಟ್ಟಂತಹ ಒಂದು ಕಂಪನಿಗಳು ಸಹಿತ ಅವುಗಳಲ್ಲಿ ಡಿಟೇಲ್ ಆದ ಮಾಹಿತಿ ಇದೆ. ಅವರ ಮುಖಾಂತರ ಸಹಿತ ಅವರು ಮಾಹಿತಿಯನ್ನು ಪಡೆದುಕೊಂಡು ಅದರಲ್ಲಿ ಈ ತರ ಒಂದು ವಿವಿಧ ರೀತಿಯಲ್ಲಿ ಮಾಹಿತಿಯನ್ನು ಪಡೆದುಕೊಳ್ಳಬಹುದು. ಇದಷ್ಟಲ್ಲದೆ ಇನ್ನೊಂದು ಮುಖ್ಯವಾದಂತಂದ್ರೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂತ ನಾವು ಕನಿಷ್ಠ ಬೆಲೆ ಇದನ್ನು ಭಾರತ ಸರ್ಕಾರವು ಪ್ರತಿ ವರ್ಷ ಇದನ್ನ ಬಿತ್ತನೆಗಿಂತ ಮೊದಲೇ ಕನಿಷ್ಠ ಬೆಂಬಲ ಬೆಲೆ ಅನ್ನೋದನ್ನ ಘೋಷಣೆ ಮಾಡುತ್ತಾರೆ. ಈ ಕನಿಷ್ಠ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿದ್ದು ಸುಮಾರು ಇಪ್ಪತ್ನಾಲ್ಕು ಅತ್ಯ ಪ್ರಾಮುಖ್ಯವಾದ ಬೆಳೆಗಳು. ಈ ಬೆಳೆಗಳಿಗೆ ಒಂದು ಬಿತ್ತನೆಗಿಂತ ಮೊದಲೇ ಯಾಕೆ ಮಾಡುತ್ತಾರೆ ಅಂತಂದ್ರೆ, ರೈತರಿಗೆ ಈ ಬೆಳೆಗಳ ಆಧಾರದ ಮೇಲೆ ಯಾವ ತರ ಅವರು ತಮ್ಮ ಬೆಳೆಗಳನ್ನು ಬೆಳೆಯಬಹುದು, ಫಾರ್ ಎಕ್ಸಾಂಪಲ್ ಹೆಸರು, ಉದ್ದು, ಕಡಲೆ, ಈ ಭತ್ತ, ತೊಗರಿ ಮತ್ತೆ ಮೆಕ್ಕೆಜೋಳ ಇಂಥ ಬೆಳೆಗಳಲ್ಲಿ ಮುಖ್ಯವಾದ ಬೆಳೆಗಳಿಗೆ ಕಾಟನ್ನು. ಸೊ ಇವುಗಳನ್ನು ನೋಡಿ ಯಾವ ಬೆಳೆ ಬೆಳೆದ್ರೆ ನಮಗೆ ಹೆಚ್ಚಿನ ಒಂದು ಆದಾಯವನ್ನು ಹೆಚ್ಚಿಗೆ ಮಾಡಿಕೊಳ್ಳಬಹುದು ಅನ್ನೋದಕ್ಕೆ ಬೆಲೆಗಳು ಗೊತ್ತಾಗಲಿ ಅಂತ ಮುಂಚೆ ಅನೌನ್ಸ್ ಮಾಡ್ತಾರೆ. ಈ ಒಂದು ಬೆಳೆಗಳ ಒಂದು ಆಧಾರದ ಮೇಲೆ ರೈತರು ಬೆಳೆಗಳನ್ನು ಕೈಗೊಂಡಾಗ, ತಮ್ಮ ಒಂದು ಉತ್ಪನ್ನವನ್ನು ಮಾರುಕಟ್ಟೆಗೆ ತೆಗೆದುಕೊಂಡು ಬಂದಾಗ, ಅವಾಗಳಿಗೆ ಮಾರುಕಟ್ಟೆ ಬೆಲೆ ಒಂದು ವೇಳೆ ಕನಿಷ್ಠ ಬೆಂಬಲ ಬೆಲೆಗಿಂತ ಕಡಿಮೆ ಇದ್ದರೆ, ಭಾರತ ಸರ್ಕಾರವು ಈ ಕರ್ನಾಟಕ ಸರ್ಕಾರವು ವಿವಿಧ ಒಂದು ನಫೆಡ್ ಆಗಿರಬಹುದು ಅಥವಾ ಕ್ರಿಪ್ಕೋ ಆಗಿರಬಹುದು, ಇವುಗಳ ಮುಖಾಂತರ ವಿವಿಧ ಎಫ್ಸಿಐ ಸಂಸ್ಥೆಗಳ ಮುಖಾಂತರ ರೈತರ ಒಂದು ಬೆಳೆಯನ್ನ ಉತ್ಪನ್ನಗಳನ್ನ ಅವರು ಖರೀದಿ ಮಾಡುತ್ತಾರೆ. ಇದು ಒಂದು ಕೂಡ ಅನುಕೂಲತೆಯನ್ನು ಅದರಲ್ಲಿ ಈ ಒಂದು ಕೃಷಿ ಮಾರಾಟ ವಾಹಿನಿ ವೆಬ್ಸೈಟ್ಲಿ ನೋಡಬಹುದು. ಇದಷ್ಟರಲ್ಲಿ ಅತಿ ಮುಖ್ಯವಾಗಿ ಇನ್ನೊಂದು ಗಮನಿಸಬೇಕಾದಂತ ರೈತರು ಅಂದ್ರೆ, ತಾವು ಯಾವಾಗಲೂ ಒಂದು ಹೆಚ್ಚಿನ ಒಂದು ಆದಾಯ ತಮ್ಮ ಬೆಳೆಗಳಿಗೆ ಬರಬೇಕಂತಂದ್ರೆ ಮುಖ್ಯವಾಗಿ ತಮ್ಮ ಉತ್ಪನ್ನಗಳನ್ನ ಅವರು ಒಂದ್ಸಲ ಕಟಾವು ಬೆಳೆದ ನಂತರ ಸರಿಯಾಗಿ ಕಟಾವು ಮಾಡಿ ಅವುಗಳಿಗೆ ಒಂದು ಒಳ್ಳೆ ರೀತಿಯಲ್ಲಿ ವರ್ಗೀಕರಣ ಮಾಡಬೇಕು. ಒಳ್ಳೆಯದು ಒಂದು ಎ ಕ್ವಾಲಿಟಿ, ಸೆಕೆಂಡ್ ಬಿ ಕ್ವಾಲಿಟಿ, ಥರ್ಡ್ ಸಿ ಕ್ವಾಲಿಟಿ, ಈ ತರ ವರ್ಗೀಕರಣೆ ಮಾಡಬೇಕು. ನಂತರ ಅವನು ಸರಿಯಾದ ರೀತಿಯಲ್ಲಿ ಪ್ಯಾಕ್ ಮಾಡಿಕೊಂಡು ತೆಗೆದುಕೊಂಡು ಬಂದು ಮಾರುಕಟ್ಟೆಗೆ ಮಾರಾಟ ಮಾಡಿದಲ್ಲಿ ಅವರಿಗೆ ಇನ್ನೂ ಹೆಚ್ಚಿನ ಒಂದು ಆದಾಯವನ್ನು ಒಳ್ಳೆ ಬೆಲೆ ಸಿಗುವುದು ಸುಲಭ ಎಂದು ನಾವು ಹೇಳಲು ಇಷ್ಟಪಡ್ತೇನೆ. ಇದಷ್ಟಲ್ಲದೆ ನಮ್ಮ ಮಾರುಕಟ್ಟೆಯಲ್ಲಿ ಕೆಲವೊಂದಿಷ್ಟು ಲೋಪದೋಷಗಳನ್ನು ರೈತರು ಎದುರಿಸಿದ್ದಾರೆ. ಅವುಗಳೆಂದರೆ, ಈಗ ಮಾರುಕಟ್ಟೆಯಲ್ಲಿ ಒಂದು ತೂಕವನ್ನು ಮಾಡಬೇಕಾದರೆ ಮೊದಲಿಗೆ ಸಾಮಾನ್ಯ ತೂಕ ಇತ್ತು, ಕಲ್ಲುಗಳ ಮುಖಾಂತರ ಮಾಡ್ತೀವಿ. ಈಗ ಎಲೆಕ್ಟ್ರಾನಿಕ್ ತೂಕ ಅಂತಿದೆ. ಸೊ ಈಗ ಒಂದು ಎಲೆಕ್ಟ್ರಾನಿಕ್ ತೂಕದಲ್ಲಿ ಕರೆಕ್ಟ್ ಆಗಿ ಸರಿಯಾಗಿ ವೇಮೆಂಟ್ ಅನ್ನು ತೋರಿಸುತ್ತೆ, ತೂಕವನ್ನು ತೋರಿಸುತ್ತೆ, ಅದನ್ನು ಅವರು ರೈತರು ಗಮನಿಸಬೇಕು. ಆಮೇಲೆ ರಶೀದಿಗಳನ್ನು ಪಡೆಯಬೇಕಾದರೆ ಮಧ್ಯವರ್ತಿಗಳಿಂದ, ಕಮಿಷನ್ ಏಜೆಂಟ್ಗಳಿಂದ ರಶೀದಿಗಳನ್ನು ಅವರು ಪಡೆಯಬೇಕಾದ್ರೆ ಈ ಬಿಳಿ ಹಾಳೆಯಲ್ಲಿ ರಶೀದಿಗಳನ್ನು ತೆಗೆದುಕೊಳ್ಳಬಾರದು. ಅದರ ಬದಲಾಗಿ ಅವರು ಸರಿಯಾದ ರೀತಿಯಾದಂತಹ ರಶೀದಿಯನ್ನು ತೆಗೆದುಕೊಂಡಲ್ಲಿ ಅವರಿಗೆ ಅದರಲ್ಲಿ ಅಥೆಂಟಿಸಿಟಿ ಅನ್ನೋದು ಅಥವಾ ಗ್ಯಾರಂಟಿ ಅನ್ನೋದು ಅವರಿಗೆ ಗೊತ್ತಾಗುತ್ತದೆ. ಮೂರನೇದು ಅಂತಂದ್ರೆ, ನಮಗೆ ಕಮಿಷನ್ ಅಂತ ಅನ್ನೋದು ಒಂದು ಇದೆ. ಈಗ ಕಮಿಷನ್ ಅನ್ನೋದು ರೈತರು ಕೂಡ ಇವತ್ತು ಸಾಕಷ್ಟು ಮಾರುಕಟ್ಟೆಯಲ್ಲಿ ನೋಡ್ತಾ ಇದ್ದೀವಿ. ರೈತರಿಗೆ ಗೊತ್ತಿದ್ದು ಗೊತ್ತಿಲ್ಲದೇನೋ ಅವರು ಇವತ್ತು ಕಮಿಷನ್ ಅನ್ನ ದಳ್ಳಾಳಿಗಳಿಗೆ ಕೊಡ್ತಾ ಇದ್ದಾರೆ. ಸೊ ಅದರಲ್ಲಿ ಕರ್ನಾಟಕ ಸರ್ಕಾರವು ಬಹಳ ಕ್ಲಿಯರ್ ಆಗಿ ಬಹಳ ಒಂದು ನಿಷ್ಕರ್ಷ ಆಗಿ ಹೇಳಿದೆ, ರೈತರು ಯಾವುದೇ ತರಹದ ಕಮಿಷನ್ ಅನ್ನ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ದಲ್ಲಾಳಿಗಳಿಗೆ ಕೊಡಬಾರದು. ಮಧ್ಯವರ್ತಿಗಳು ಖರೀದಿಗಾರ ಕಡೆಗೆ ಮಾತ್ರ ಕಲೆಕ್ಟ್ ಮಾಡಬೇಕು. ಹಾಗಾಗಿ ರೈತರು ಯಾರು ಆ ಕಮಿಷನ್ ಅನ್ನು ಕೊಡಬಾರದು, ಕೊಡುವಂತ ಒಂದು ಪ್ರೊವಿಷನ್ ಇಲ್ಲ. ಸೊ ಈ ತರ ಒಂದು ನಿಯಮಗಳನ್ನು ರೈತರು ಈ ಒಂದು ಕೃಷಿ ಮಾರಾಟ ವಾಹಿನಿಯ ವೆಬ್ಸೈಟ್ ಮುಖಾಂತರ ಮಾಹಿತಿಯನ್ನು ಪಡೆದುಕೊಳ್ಳಲು ಇದು ಹೆಚ್ಚು ಸಹಕಾರಿಯಾಗಿದೆ. ಇದಷ್ಟಲ್ಲದೆ ಕೆಲವೊಂದೇ ಸಾರಿ ಈ ಕೃಷಿ ಮಾರಾಟ ವಾಹಿನಿಯಲ್ಲಿ ಒಂದು ಟೋಲ್ ಫ್ರೀ ಅಂತ ನಂಬರ್ ಇದೆ. ಒಂದು ಟೋಲ್ ಫ್ರೀ ನಂಬರ್ ಅಂದ್ರೆ, ಇದರಲ್ಲಿ ರೈತರು ಇನ್ ಕೇಸ್ ಅವರಿಗೆ ಮಾರುಕಟ್ಟೆಯ ಬೆಲೆಗಳ ಬಗ್ಗೆ ಅಥವಾ ಮಾರುಕಟ್ಟೆ ಕುಂದುಕೊರತೆಗಳ ಬಗ್ಗೆ ಈ ಒಂದು ಕೃಷಿ ಮಾರಾಟ ಮಂಡಳಿಯಲ್ಲಿ ವಾಹಿನಿ ಮುಖಾಂತರ ಅವ್ರಿಗೊಂದು ಟೋಲ್ ಫ್ರೀ ನಂಬರ್ ಕೊಟ್ಟಿದ್ದಾರೆ, ಅದನ್ನು ನೋಡಬಹುದು ಅವರು. ಆ ನಂಬರ್ ಈ ತರವಾಗಿದೆ, 1800452555. ಇನ್ನೊಂದ್ಸಾರಿ ಹೇಳ್ತೀನಿ, 1800452555. 1552 ಈ ನಂಬರ್ಗೆ ಸಂಪರ್ಕ ಮಾಡಿ ಅವರಿಗೆ ಯಾವುದೇ ಮಾರುಕಟ್ಟೆಗಳ ಬೆಲೆಯನ್ನ ಅವರು ತಮ್ಮ ಮೊಬೈಲ್ಗಳಲ್ಲಿ ವಿಥೌಟ್ ಎನಿ ಯಾವುದೇ ತರ ಖರ್ಚಿಲ್ಲದೆ ಅವರು ಈ ಮಾಹಿತಿಯನ್ನು ತಮ್ಮ ಫೋನ್ ಮುಖಾಂತರ ಈ ವಿವಿಧ ಮಾರುಕಟ್ಟೆ ಬೆಲೆಗಳ ಬಗ್ಗೆ ಅಥವಾ ಇನ್ನಿತರ ಮಾರುಕಟ್ಟೆಯ ಒಂದು ಸ್ಥಿತಿಗತಿ ಬಗ್ಗೆ ತಿಳಿದುಕೊಳ್ಳಬಹುದು ಅಂತ ಹೇಳಲು ಇಷ್ಟಪಡ್ತೀನಿ. ಡಾಕ್ಟರ್, ಈಗ ನಮ್ಮ ರೈತರಿಗೆ ಲೋಕಲ್ ಮಾರ್ಕೆಟ್ನೊಳಗೆ ಅಥವಾ ದೂರದ ಮಾರುಕಟ್ಟೆಯೊಳಗೆ ಎಲ್ಲೆಲ್ಲಿ ಒಳ್ಳೆ ಬೆಲೆ ಸಿಗ್ತದೆ ಅಲ್ಲಿ ಮಾರಾಟ ಮಾಡುವಂತಹ ಒಂದು ವಿಚಾರ ಇದ್ದಾಗ, ಇದು ನಮ್ಮ ಲೋಕಲ್ ಮಾರ್ಕೆಟ್ ಇಂದ ಆಯ್ತು, ಇನ್ನ ಅನೇಕರು ತಾವು ಹೊರಗಡೆ ಕಳಿಸಬೇಕು, ರಫ್ತು ಮಾಡಬೇಕು ಅನ್ನುವಂತಹ ವಿಚಾರದವರು ಕೂಡ ಇರ್ತಾರೆ. ಅಂದ್ರೆ ರಫ್ತು ಮಾಡಬೇಕಾಯ್ತಪ್ಪ ಅಂತಂದ್ರೆ ಏನು ಅಲ್ಲಿ ಯಾವ ರೀತಿಯಾದಂತಹ ಒಂದು ಗುಣಮಟ್ಟವನ್ನು ಕಾಪಾಡಿಕೊಳ್ಬೇಕು, ರಫ್ತು ಮಾಡ್ತೀವಿ ಅಂತಂದಾಗ ಅದಕ್ಕೆ ಹೆಚ್ಚಿನ ಬೆಲೆಯನ್ನು ನಾವು ನಿರೀಕ್ಷೆ ಮಾಡ್ತಾ ಇದ್ದೀವಿ ಅಂತ ಅರ್ಥ. ಹೊರಗಡೆ ನಮ್ದು ಉತ್ಪನ್ನ ಮಾರಾಟ ಆಯಿತು ಅಂತಂದ್ರೆ ಅದಕ್ಕೆ ಒಳ್ಳೆ ಬೆಲೆ ಬರ್ತದೆ ಅನ್ನುವಂಥ ಒಂದು ವಿಚಾರ ಕೂಡ ನಮ್ಮ ರೈತರಿಗೆ ಗೊತ್ತಿದೆ, ಮತ್ತು ಅದು ಸಹಜವಾದಂತಹ ಒಂದು ಬೆಳವಣಿಗೆ ಕೂಡ ಹೌದು. ಇಂಥ ಒಂದು ಸಂದರ್ಭದೊಳಗೆ ರಫ್ತು ಮಾಡುವಂತಹ ಉತ್ಪನ್ನಗಳ ಒಂದು ಗುಣಧರ್ಮಗಳನ್ನು ಯಾವ ರೀತಿ ಕಾಪಾಡಿಕೊಳ್ಬೇಕು, ಏನೇನು ನಿಯಮಾವಳಿಗಳದಾವ, ಏನಾದರೂ ಅವರಿಗೆ ಮಾಹಿತಿ ಇದರಿಂದ ಸಿಗ್ತದೆ? ಈಗ ರಫ್ತು ಮಾಡುವುದು ಬಹಳ ಒಂದು ಮುಖ್ಯವಾದ ಅಂಶ ಸರ್ ಹೇಳಿದಾಗೆ. ಇದರಲ್ಲಿ ಈಗ ರಫ್ತು ಮಾಡಿದರೆ ನಮಗೆ ಹೆಚ್ಚಿನ ಒಂದು ಮಾರುಕಟ್ಟೆ ಬೆಲೆ ಅಂತಾರಾಷ್ಟೀಯ ಮಾರುಕಟ್ಟೆಯಲ್ಲಿ ಸಿಗುವುದು ತುಂಬಾ ನಿಶ್ಚಿತವಾಗಿರುತ್ತದೆ. ಸೊ ಈಗ ಅದಕ್ಕೆ ಹೋಗಬೇಕಂದ್ರೆ ಇದರಲ್ಲಿ ನಮ್ಮ ಕೃಷಿ ಮಾರಾಟ ವಾಹಿನಿಯ ವೆಬ್ಸೈಟ್ನಲ್ಲಿ ರಫ್ತುದಾರರು ಮತ್ತು ಆಮದಾರರುಗಳ ಅವರ ಲಿಸ್ಟ್ ಇದೆ, ಅವರ ಡೀಟೇಲ್ ಮಾಹಿತಿ ಇದೆ. ಅದರ ಜೊತೆಗೆ ಇಲ್ಲಿ ರಫ್ತು ಮಾಡಬೇಕಾದಂತಹ ಗುಣಾಂಶಗಳು ಈ ಬೆಳೆಗಳಿಗೆ ಸಂಬಂಧಪಟ್ಟಂತೆ, ಈಗ ನಾವು ಮಾವು ಇರಬಹುದು, ದ್ರಾಕ್ಷಿ ಇರಬಹುದು, ಅಥವಾ ದಾಳಿಂಬೆ ಇರಬಹುದು, ಹಾಗೆ ವಿವಿಧ ತರಹದ ಬೆಳೆಗಳಿಗೆ ನಾವು ಯಾವ್ಯಾವ ಕ್ವಾಲಿಟಿ ಸ್ಪೆಸಿಫಿಕೇಶನ್ ಅಂದ್ರೆ ಯಾವ ಗುಣಧರ್ಮಗಳನ್ನು ನಾವು ಪಾಲನೆ ಮಾಡಬೇಕು ಅನ್ನೋದನ್ನ ಅಲ್ಲಿ ತುಂಬಾ ಒಂದು ಕ್ಲಿಯರ್ ಆಗಿ ಪ್ರತಿಯೊಂದು ಬೆಳೆಗಳಿಗೆ ತಕ್ಕಂತೆ ಕೊಟ್ಟಿದ್ದಾರೆ. ಮತ್ತು ಆ ಬೆಳೆಗಳಿಗೆ ಈಗ ಯಾವ ದೇಶಗಳಲ್ಲಿ ಎಷ್ಟೆಷ್ಟು ಬೇಡಿಕೆ ಇದೆ, ಪ್ರತಿ ವರ್ಷ ನಾವು ಸಾಕಷ್ಟು ವರ್ಷಗಳಿಂದ ಯಾವ್ಯಾವ ಪ್ರಮಾಣದಲ್ಲಿ ಯಾವ ದೇಶಕ್ಕೆ ಎಷ್ಟೆಷ್ಟು ಕಳಿಸ್ತಾ ಇದ್ದೀವಿ ಅನ್ನುವ ಮಾಹಿತಿ ಕೂಡ ಈ ಒಂದು ಕೃಷಿ ಮಾರಾಟ ವಾಹಿನಿ ವೆಬ್ಸೈಟ್ ಅಲ್ಲಿ ನಾವು ತಿಳ್ಕೋಬಹುದು. ಅದಕ್ಕೆ ರಫ್ತುದಾರರ ಗುಣಾಂಶಗಳು ಅಂತ ಒಂದು ಸಪರೇಟ್ ಆಗಿ ಒಂದು ಮೆನ್ಯೂ ಇದೆ, ಅದರಲ್ಲಿ ನಾವು ಒಂದು ಕ್ಲಿಕ್ ಮಾಡಿದಾಗ ಮೊಬೈಲ್ ಅಥವಾ ಒಂದು ನಮ್ಮ ಕಂಪ್ಯೂಟರ್ ಮುಖಾಂತರ ಆ ಬೆಳೆಗಳ ಸಂಬಂಧಪಟ್ಟಂತೆ ಇನ್ ಡೀಟೇಲ್ ಆಗಿ ತಿಳ್ಕೊಂಡು ಆ ಬೆಳೆಗಳಿಗೆ ತಾವು ಈ ನಮ್ಮ ರೈತ ಸಂಘಗಳ ಮುಖಾಂತರ ಇರಬಹುದು ಅಥವಾ ರೈತರೇ ತಮ್ಮ ಈ ಕಂಪನಿಗಳ ಮುಖಾಂತರ ಮಾರಾಟ ಮಾಡೋದ್ರಿಂದ ಹೆಚ್ಚಿನ ಬೆಲೆಯನ್ನು ಪಡೆಯಬಹುದು ಅಂತ ಹೇಳಲು ಇಷ್ಟಪಡ್ತೇನೆ. ಅದರ ಜೊತೆಗೆ ಇನ್ನೊಂದು, ಈಗ ರೈತರಿಗೆ ಏನಿದೆ, ಈಗ ನಾವು ಕೆಲವೊಂದು ಟೈಮ್ದಲ್ಲಿ ಸೀಸನಲ್ ನೋಡ್ತೇವೆ ಮಾರುಕಟ್ಟೆ ಬೆಲೆ ತುಂಬಾ ಕಡಿಮೆ ಇರುತ್ತೆ ಸೀಸನಲ್ಲಿ ಹೋದಾಗ. ಆ ಸೀಸನಲ್ ಅಂತಂದ್ರೆ ಎಲ್ಲ ರೈತರು ಒಂದೇ ಟೈಮಿಗೆ ಮಾರ್ತಾರೆ, ಇದು ಸಹಜ, ಯಾಕಂದ್ರೆ ರೈತರಿಗೆ ಅರ್ಜೆಂಟ್ ಆಗಿ ದುಡ್ಡು ಬೇಕಾಗಿರುತ್ತೆ. ಬಟ್ ಈ ಕಂಡೀಷನ್ ಅಲ್ಲಿ ರೈತರು ಏನ್ ಮಾಡಬೇಕು ಅಂತಂದ್ರೆ ಸಾಧ್ಯವಿದ್ದಷ್ಟು ಸೀಸನಲ್ ಮಾರೋದಕ್ಕಿಂತ ಸ್ವಲ್ಪ ಕಾದು ಒಂದು ತಿಂಗಳು ಅಥವಾ ಎರಡು ತಿಂಗಳು ಮೂರು ತಿಂಗಳು ಕಾದು ಮಾರೋದ್ರಲ್ಲಿ ಹೆಚ್ಚಿನ ಒಂದು ಮಾರುಕಟ್ಟೆ ಬೆಲೆ ಸಿಗುವುದು ಚಾನ್ಸಸ್ ಬಹಳ ಇರುತ್ತೆ ಅಂತ ಅಥವಾ ಸಾಧ್ಯತೆ ಬಹಳ ಇರುತ್ತೆ ಅಂತ ನಾನು ಹೇಳಲು ಇಷ್ಟಪಡ್ತೇನೆ. ಇದಕ್ಕೆ ರೈತರು ಏನ್ ಮಾಡಬೇಕು, ತಮ್ಮಲ್ಲಿ ಇಟ್ಕೊಳಕ್ ಆಗಲ್ಲ ಅಂತಂದಾಗ ನಮ್ಮಲ್ಲಿ ಈಗ ಕೃಷಿ ಮಾರಾಟ ವಾಹಿನಿ ವೆಬ್ಸೈಟ್ ಅಲ್ಲಿ ಬಹಳ ಕ್ಲಿಯರ್ ಆಗಿ ಕೆಲವೊಂದು ಮೆನ್ಷನ್ ಮಾಡಿದ್ದಾರೆ. ಈ ಉಗ್ರಾಣಗಳು ಕೆಲವೊಂದು ನಮ್ಮ ಕೇಂದ್ರದ ಉಗ್ರಾಣ ಆಗಿರಬಹುದು, ರಾಜ್ಯದ ಉಗ್ರಾಣ ಆಗಿರಬಹುದು, ಇಲ್ಲ ನಮ್ಮ ಈಗ ಒಂದು ಹಳ್ಳಿಗಳಲ್ಲಿ ಗ್ರಾಮದಲ್ಲಿ ಉಗ್ರಾಣಗಳಿದಾವೆ, ಅವುಗಳ ಒಂದು ಎಲ್ಲೆಲ್ಲಿದಾವೆ ಅನ್ನೋದರ ಪೂರ ಮಾಹಿತಿ ಕೊಟ್ಟಿದ್ದಾರೆ. ಆ ಉಗ್ರಾಣದಲ್ಲಿ ಹೋಗಿ ಪ್ರತಿಯೊಂದು ಎಪಿಎಂಸಿ ಹಂತದಲ್ಲಿ ಬರುವಂತಹ ಈ ಉಗ್ರಾಣದಲ್ಲಿ ಮಾಹಿತಿಯನ್ನು ತಗೊಂಡು ಅಲ್ಲಿ ಅವರು ತಮ್ಮ ಒಂದು ಉತ್ಪನ್ನಗಳನ್ನ ಶೇಖರಣೆ ಮಾಡಿಡಬಹುದು. ಅದಕ್ಕೆ ಮಿನಿಮಮ್ ಚಾರ್ಜ್ ಅಂತ ಇರುತ್ತೆ, ಆ ಚಾರ್ಜ್ ಅನ್ನು ಕೊಟ್ಟು ಶೇಖರಣೆ ಮಾಡಬಹುದು. ಅದರಲ್ಲಿ ಅವರಿಗೆ ಒಂದು ವೇರ್ಹೌಸ್ ರಿಸಿಪ್ಟ್ ಅಂತ ಕೊಡ್ತಾರೆ, ಅವರಿಗೆ ಇಟ್ಟಂತ ಆ ರಿಸಿಪ್ಟ್ ಅಲ್ಲಿ ತಗೊಂಡಾಗ ಅವರು ತಮಗೆ ಅರ್ಜೆಂಟ್ ಆಗಿ ದುಡ್ಡು ಬೇಕಂತಂದ್ರೆ ಅವರು ಹೋಗಿ ಬ್ಯಾಂಕ್ ಅಲ್ಲಿ ಹೋಗಿ ಸುಮಾರು 60% ಲೋನ್ ಅನ್ನು ಕೊಡ್ತಾರೆ ಬ್ಯಾಂಕ್ ಅಲ್ಲಿ ತಮ್ಮ ಇರುವಂತಹ ಬೆಳೆಗಳಿಗೆ ಆಧಾರಿತವಾಗಿ. 60% ಲೋನ್ಗೆ ಫಸ್ಟ್ ಮೊದಲನೇ 3 ತಿಂಗಳು ಏನೂ ಇಂಟ್ರೆಸ್ಟ್ ಇರಲ್ಲ, ಯಾವುದೇ ತರದ ಬಡ್ಡಿ ಇರಲ್ಲ. ನಂತರ ಅವರಿಗೆ 3 ತಿಂಗಳಿಂದ 6 ತಿಂಗಳವರೆಗೂ ಅವರಿಗೆ ಬಡ್ಡಿಯನ್ನು ಸ್ವಲ್ಪ ವಿಧಿಸಲಾಗುವುದು. ಅದು ಅಪ್ಟು 25,000 ಇದ್ರೆ 4%, 25-50,000 ಇದ್ರೆ 6%, 1 ಲಕ್ಷದಿಂದ 2 ಲಕ್ಷ ಇದ್ರೆ ಮ್ಯಾಕ್ಸಿಮಮ್ 2 ಲಕ್ಷವರೆಗೂ ಅವರು ಲೋನ್ ತಗೋಬಹುದು. ಅದಕ್ಕೆ ಮ್ಯಾಕ್ಸಿಮಮ್ 10% ವರೆಗೂ ಅವರಿಗೆ ಬಡ್ಡಿಯನ್ನು ಅಲ್ಲಿ ವಿಧಿಸಲಾಗುತ್ತದೆ ಆ 3 ತಿಂಗಳಿಗೆ ಸಂಬಂಧಪಟ್ಟಂತೆ. ಸೊ ಇದು ಒಂದರ ಮುಖಾಂತರ ಅವರು ಹೆಚ್ಚಿನ ಬೆಳೆಯನ್ನು ಪಡೆಯಲು ಅತಿ ಒಂದು ಒಳ್ಳೆಯ ಒಂದು ವಿಧಾನ ಅಂತ ನಾನು ಹೇಳಲು ಇಷ್ಟಪಡ್ತೇನೆ ಸರ್. ಇದಷ್ಟಲ್ಲದೆ ಈಗ ರೈತರು ನಾವು ಇತ್ತೀಚೆಗೆ ನೋಡ್ತಾ ಇದ್ದೇವೆ, ರೈತರು ಇನ್ನೂ ಹೆಚ್ಚಿನ ಒಂದು ಆದಾಯ ಪಡೆದುಕೊಳ್ಳಬೇಕಂತಂದ್ರೆ ಕೆಲವೊಂದಿಷ್ಟು ಈ ಒಂದು ನಾವು ಕೆಲವೊಂದು ಟೆಕ್ನಿಕ್ ಅನ್ನ ಫಾಲೋ ಮಾಡಬೇಕಂತ ರೈತರಿಗೆ ವಿನಂತಿಸಿಕೊಳ್ಳುತ್ತೇನೆ. ಒಂದು ಅಂತಂದ್ರೆ ಈಗ ನಾವು ರೈತರು ಈಗ ನಾವು ಸಾಕಷ್ಟು ಪರಿಶ್ರಮ ಪಟ್ಟು ರೈತರ ಬೆಳೆಗಳನ್ನ ನಾವು ಬೆಳಿತೇವೆ, ಮಾರುಕಟ್ಟೆಯಲ್ಲಿ ನಾವು ಬಹಳ ತಡೆಯೋದಿಲ್ಲ, ನಾವು ಬೇಗನೆ ಹೋಗಿ ಮಾರುಕಟ್ಟೆಗೆ ಮಾರಿಬಿಡ್ತೇವೆ. ಸೊ ಅದರ ಬದಲಾಗಿ ರೈತರು ನಾವು ದಲ್ಲಾಳಿಗಳ ಮುಖಾಂತರ ಮಾರೋದಕ್ಕಿಂತ ಬದಲಾಗಿ ಹೆಚ್ಚು ಸ್ಪೆಷಲ್ ಆಗಿ ನಾನು ಹೇಳೋದಿಷ್ಟ ಅಂದ್ರೆ ಸಣ್ಣ ರೈತರು ಮತ್ತು ಅತಿ ಸಣ್ಣ ರೈತರು ಇವರು ಬೆಳೆದಂತಹ ಬೆಳೆಗಳು ಅವರಿಗೆ ಅವರು ಈ ರೈತ ಸಂತೆಯ ಮುಖಾಂತರ ತಾವೇ ಸ್ವತಃ ಹೋಗಿ ಮಾರುಕಟ್ಟೆಯಲ್ಲಿ ಒಂದು ವರ್ಷ ಬೆಳೆದಂತಹ ಬೆಳೆಗಳನ್ನು ಒಂದು ದಿನ ಕುಂತು ಅಥವಾ 2 ದಿನ ಕುಂತು ತಾವು ಮಾರಾಟ ಮಾಡೋದ್ರಿಂದ ಹೆಚ್ಚಿನ ಒಂದು ಮಾರುಕಟ್ಟೆ ಬೆಲೆಗಳನ್ನು ನೇರವಾಗಿ ಅವರು ಗ್ರಾಹಕರಿಗೆ ಮಾರೋದ್ರ ಮುಖಾಂತರ ಗ್ರಾಹಕರಿಗೂ ಕಡಿಮೆ ಬೆಲೆ ಸಿಗುತ್ತದೆ, ರೈತರಿಗೂ ಹೆಚ್ಚಿನ ಬೆಲೆಯನ್ನು ಸಿಗೋದ್ರಲ್ಲಿ ಒಂದು ಅತ್ಯ ಬೆಸ್ಟ್ ಒಳ್ಳೆ ಮಾರುಕಟ್ಟೆ ಬೆಲೆಯನ್ನು ಹೆಚ್ಚಿಗೆ ಪಡೆದುಕೊಳ್ಳಲು ಒಂದು ಸಹಕಾರಿ ಅಂತ ನಾನು ಹೇಳಲು ಇಷ್ಟಪಡ್ತೀನಿ. ಎರಡನೇದು ಅಂತಂದ್ರೆ ಈಗ ಒಪ್ಪಂದ ಕೃಷಿ ಅಂತಿದೆ, ಇನ್ನು ಹೆಚ್ಚಿನ ಒಂದು ಆದಾಯ ಪಡಿಬೇಕಾದ್ರೆ ಒಪ್ಪಂದ ಕೃಷಿ. ಈ ಒಪ್ಪಂದ ಕೃಷಿ ಅಂತ ಅನ್ನೋದಕ್ಕೆ ನಾವು ಕಾಂಟ್ರಾಕ್ಟ್ ಫಾರ್ಮಿಂಗ್ ಅಂತ ಕೂಡ ಕರಿತೀವಿ ಇಂಗ್ಲಿಷ್ ಅಲ್ಲಿ. ಇದರ ಒಪ್ಪಂದ ಕೃಷಿಯಲ್ಲಿ ನಾವು ಏನಾದರೂ ಈ ಕಂಪನಿಗಳಿದಾವೆ ವಿವಿಧ ಬೆಳೆಗಳಿಗೆ, ಆ ಕಂಪನಿ ಜೊತೆ ನಾವು ಅಗ್ರಿಮೆಂಟ್ ಮಾಡಿಕೊಂಡ್ರೆ, ಹೊಂದಾಣಿಕೆ ಮಾಡಿಕೊಂಡ್ರೆ ಮಾರುಕಟ್ಟೆ ಬೆಲೆಗಳು ಯಾವ ತರ ಇರುತ್ತೆ ಅಂತ ಅಡ್ವಾನ್ಸ್ ಆಗಿ ನಾವು ಈಗ ಬಿತ್ತನೆ ಮಾಡೋ ಟೈಮ್ದಲ್ಲಿ ನಾವು ಬೆಳೆದಂತ ಬೆಳೆಗಳಿಗೆ ಮಾರುಕಟ್ಟೆ ಬೆಲೆನ ಅವಾಗ ಅವರು ಈಗ ಫಿಕ್ಸ್ ಮಾಡ್ತಾರೆ, ಗುರುತಿಸ್ತಾರೆ, ಆ ಮಾರುಕಟ್ಟೆ ಬೆಲೆ ಅವರು ಖರೀದಿ ಮಾಡ್ತಾರೆ. ಸೊ ಅದ್ರ ಜೊತೆಗೆ ಬೇಕಾದಂತಹ ಕೆಲವೊಂದು ಪರಿಕರಗಳಿಗೆ ನಮ್ಮ ಬೀಜಗಳು, ಗೊಬ್ಬರಗಳು ಹಾಗೂ ಇತರ ಉಳಿದ ರಾಸಾಯನಿಕ ಗೊಬ್ಬರಗಳು ಎಲ್ಲದಕ್ಕೂ ಅವರು ದುಡ್ಡನ್ನು ಕೊಟ್ಟು ಅವರಿಗೆ ಬೇಕಾದಂತಹ ಬೆಳೆಗಳನ್ನ, ಬೇಕಾದಂತಹ ವೆರೈಟಿಗಳನ್ನ ಅವರಿಗೆ ಬೆಳೆದು ಅವರು ಖರೀದಿಗಳು ಮಾಡ್ತಾರೆ. ಸೊ ಇದು ಒಂದು ಹೆಚ್ಚಿನ ಒಂದು ಆದಾಯ ಪಡೆಯಲ್ಲಿ ಒಪ್ಪಂದ ಕೃಷಿ ಕೂಡ ಪ್ರಮುಖವಾದ ಪಾತ್ರ ವಹಿಸುತ್ತೆ ಅಂತ ಹೇಳ್ಬೋದು. ಈಗ ನಾವು ನೋಡ್ತಾ ಇದೀವಿ ಪೆಪ್ಸಿಕೋ ಈ ಒಂದು ಆಲೂಗಡ್ಡೆಯನ್ನು ಅವರು ಖರೀದಿ ಮಾಡ್ತಾರೆ ಚಿಪ್ಸ್ ಮಾಡೋದಕ್ಕಾಗಿ, ಅಥವಾ ಇಲ್ಲಾಂದ್ರೆ ನಾವು ಈಗ ಗರ್ಕಿನ್ ಅಂತ ನೋಡ್ತಾ ಇದ್ದೀವಿ. ಹಾಗೆ ವಿವಿಧ ಟೊಮ್ಯಾಟೊ ಆಗಿರ್ಬೋದು, ಸಾಕಷ್ಟು ಒಂದು ರಿಟೇಲ್ ಶಾಪ್ಸ್, ಈಗ ಬಿಗ್ ಬಜಾರು, ರಿಲಯನ್ಸ್ ಫ್ರೆಶ್, ಮೋರ್ ಫಾರ್ ಯು, ಇಂಥವೆಲ್ಲ ಬೇರೆ ಬೇರೆ ಒಂದು ಕಂಪನಿಗಳು ಅವರು ಒಂದು ಒಪ್ಪಂದ ಕೃಷಿ ಅಂತ ರೈತರ ಕಡೆ ಮಾಡಿಕೊಂಡು ತರಕಾರಿಗಳು, ಹಣ್ಣುಗಳು, ಈ ತರ ವಿವಿಧ ಬೆಳೆಗಳು ಖರೀದಿ ಮಾಡ್ತಿದ್ದಾರೆ. ಅಂತಲ್ಲಿ ಸಹಿತ ಅಥವಾ ಕಂಪನಿಗಳಲ್ಲಿ ಅವರು ಒಪ್ಪಂದ ಮಾಡಿಕೊಳ್ಳುವುದು ಉತ್ತಮ ಅಂತ ನನ್ನ ಅನಿಸಿಕೆ. ಅದ್ರ ಜೊತೆಗೆ ಈಗ ರೈತರು ನಾವು ಒಂದೇ ಬೆಳೆಯನ್ನು ಬೆಳೆಯುವುದರಿಂದ ಹೊಲದಲ್ಲಿ ಒಂದೇ ಬೆಳೆಯನ್ನು ಬೆಳೆದು ನಾವು ರಿಸ್ಕ್ಗೆ ನಾವು ಅಂದ್ರೆ ರಿಸ್ಕ್ ಏನಾಗುತ್ತೆ, ಒಂದೇ ಬೆಳೆ ಬೆಳೆದಾಗ ಅದು ಮಾರುಕಟ್ಟೆಯಲ್ಲಿ ಬೆಳೆ ಕುಸಿದಾಗ ರೈತರು ತುಂಬಾ ಚಿಂತಾದಾಯಕವಾಗಿ ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಪರಿಸ್ಥಿತಿ ಬರುತ್ತೆ. ಅದಕ್ಕೋಸ್ಕರ ರೈತರು ಆದಷ್ಟು ಒಂದೇ ಬೆಳೆಯನ್ನು ತಮ್ಮ ಹೊಲದಲ್ಲಿ ಬೆಳೆದಕ್ಕಿಂತ ಬಹಳ ಒಂದು ಎರಡು ಅಥವಾ ಮೂರು ಬೆಳೆಗಳು ಡೈವರ್ಸಿಫೈಡ್ ಅಂತ ನಾವು, ಎರಡು ಅಥವಾ ಮೂರು ಬೆಳೆಗಳನ್ನು ಬೆಳೆದರೆ ಒಂದು ಬೆಳೆಯದು ಮಾರುಕಟ್ಟೆ ಬೆಲೆ ಕಮ್ಮಿ ಇತ್ತಂದ್ರು ಇನ್ನೊಂದು ಬೆಳೆಯದು ಮಾರುಕಟ್ಟೆ ಬೆಲೆ ಹೆಚ್ಚು ಕಮ್ಮಿ ಜಾಸ್ತಿ ಇದ್ದೇ ಇರುತ್ತೆ. ಸೊ ಅದ್ರಲ್ಲಿ ಒಂದರಲ್ಲಿ ರೈತರು ಲಾಸ್ ಆದ್ರೂ ಇನ್ನೊಂದರಲ್ಲಿ ಅವರು ಲಾಭವನ್ನು ಪಡೆದುಕೊಳ್ತಾರೆ ಅಂತ ನನ್ನ ಅನಿಸಿಕೆ ಇರೋದ್ರಿಂದಾಗಿ, ಹಾಗಾಗಿ ರೈತರು ಎರಡು ಅಥವಾ ಮೂರು ಕಡಿಮೆ ಅಂದ್ರೂ ಈ ತರ ಬೆಳೆಗಳನ್ನು ಬೆಳೆಯುವುದು ಉತ್ತಮ ಎಂದು ಒಂದು ನನ್ನ ಅನಿಸಿಕೆ ಅನ್ನು ಹೇಳಲು ಇಷ್ಟಪಡ್ತೀನಿ. ಅದಷ್ಟಲ್ಲದೆ ಈಗ ನಾವು ನೋಡ್ತಾ ಇದ್ದೀವಿ ಕ್ರಾಪ್ ಇನ್ಸೂರೆನ್ಸ್ ಅಂತಿದೆ. ಈಗ ನಾವು ಬೆಳೆದಂತ ಬೆಳೆಗಳಿಗೆ ಇನ್ಸೂರೆನ್ಸ್ ನಾವು ನಮಗೆ ಹೇಗೆ ಮಾಡ್ಕೋತೀವಿ ಅನ್ನೋ, ಬೇರೆ ಬೇರೆ ವಿವಿಧ ಕಂಪನಿಗಳಲ್ಲಿ ಇನ್ಸೂರೆನ್ಸ್ ನಾವು ಜನರಿಗೆ ಹೇಗೆ ಮಾಡ್ಕೋತೇವೆ, ನಮ್ಮ ಮಕ್ಕಳ ಭವಿಷ್ಯ ಆಗಿರಲಿ ಹೀಗಿರಲಿ ಅಂತ, ಅದೇ ತರ ನಮ್ಮ ಒಂದು ಬೆಳೆಗಳಿಗೆ ಸಹಿತ ನಾವು ಒಂದು ಇನ್ಸೂರೆನ್ಸ್ ಮಾಡಿದರೆ ಕೆಲವೊಂದಿಷ್ಟು ಫ್ಲಡ್ ಆಗಿರ್ಬೋದು ಅತಿವೃಷ್ಟ ಮತ್ತು ಅನಾವೃಷ್ಟ ಬಂದಂತ ಸಂದರ್ಭದಲ್ಲಿ ಅವರಿಗೆ ಬೆಳೆಗಳ ಲಾಸನ್ನು ಸರ್ಕಾರವು ಈ ಕ್ರಾಪ್ ಇನ್ಸೂರೆನ್ಸ್ ಮುಖಾಂತರ ತುಂಬಿಕೊಡುತ್ತದೆ ಅಂತ ಆಶಿಸಿಬಿಡುತ್ತೇನೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನಾ ಅಥವಾ ವೆದರ್ ಇನ್ಸೂರೆನ್ಸ್, ಇಂಥವುಗಳ ಇನ್ಸೂರೆನ್ಸ್ ಗಳಲ್ಲೂ ಸಾಕಷ್ಟು ಕಂಪನಿಗಳು ಮುಂದೆ ಬರ್ತಾ ಇದೆ ಇನ್ಸೂರೆನ್ಸ್ ಮಾಡಿಕೊಳ್ಳೋಕೆ ರೈತರದು. ಇದರಲ್ಲಿ ಅವರು ಇನ್ಸೂರೆನ್ಸ್ ಮಾಡಿಕೊಂಡು ತಮ್ಮ ಬೆಳೆಗಳಿಗೆ ಸಂರಕ್ಷಣೆ ಪಡೆದುಕೊಳ್ಳುವ ಮುಖಾಂತರ ತಮ್ಮ ಒಂದು ಬೆಳೆಗಳ ಬೆಳೆಯುವುದರಲ್ಲಿ ಖರ್ಚು ವೆಚ್ಚಗಳನ್ನು ನಿಭಾಯಿಸುವುದು ಹಾಗೂ ತೊಂದರೆಗಳನ್ನು ಕಡಿಮೆ ಮಾಡಿಕೊಳ್ಳುವುದು, ಹಾಗೆ ಜಾಸ್ತಿ ಹೆಚ್ಚಿನ ಬೆಲೆಗಳನ್ನು ಪಡೆದುಕೊಂಡು ರೈತರ ಆದಾಯವನ್ನು ದ್ವಿಗುಣ ಅಥವಾ ಹೆಚ್ಚು ಮಾಡಿಕೊಳ್ಳೋದ್ರಲ್ಲಿ ಈ ಒಂದು ಕ್ರಮಗಳನ್ನು ಅನ್ವಯಿಸಬೇಕಂತ ರೈತರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಡಾಕ್ಟ್ರೆ, ಈಗ ಯಾರಾದರೂ ತಮ್ಮ ಜೊತೆಗೆ ಮಾತಾಡಬೇಕು ಅಂತಂದ್ರೆ ಅವರಿಗೆ ತಮ್ಮ ಮೊಬೈಲ್ ನಂಬರ್ ಕೊಡ್ತೀರಿ? ಹೌದು ಸರ್, ಕೊಡ್ತೀವಿ. ನನ್ನ ನಂಬರು ಈ ತರವಾಗಿದೆ, 7259 7552. ಆದ್ಮೇಲೆ ಈಗ ಡಾಕ್ಟರ್ ಗಣೇಶಗೌಡರು ಹೇಳಿದಂತಹ ನಂಬರ್ ಅನ್ನ ನಾನು ಒಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 7259 7552. ಈ ನಂಬರ್ನ ಸಂಪರ್ಕಿಸಿ ತಾವು ಡಾಕ್ಟರ್ ಗಣೇಶಗೌಡ ಅವರ ಸಲಹೆ ಸೂಚನೆಗಳನ್ನು ಪಡ್ಕೊಳ್ಬಹುದು, ಅಥವಾ ತಮಗೇನಾದರೂ ಮಾರುಕಟ್ಟೆ ಸಮಸ್ಯೆ ಇತ್ತು ಅಥವಾ ಏನಾದರೂ ತಿಳುವಳಿಕೆ ಬೇಕಾಗಿತ್ತು ಅಂತಂದ್ರೆ ಅವರನ್ನ ತಾವು ಕೇಳಬಹುದು. ಅಲ್ಲದೆ ಇನ್ನೊಂದು, ಈ ಮಾತುಕತೆ ನಡೆದಾಗ ಗಣೇಶಗೌಡರು ಒಂದು ಉಚಿತ ದೂರವಾಣಿ ಸಂಖ್ಯೆಯನ್ನ ಹೇಳಿದ್ರು, ಅದನ್ನ ನಾನು ಒಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. ಈ ದೂರವಾಣಿ ಸಂಖ್ಯೆಗೆ ತಾವು ಉಚಿತವಾಗಿ ಕರೆ ಮಾಡಿ ಮಾರುಕಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಯನ್ನ ಪಡ್ಕೊಳ್ಬಹುದು. 1800 425 1552 ಈ ನಂಬರ್ಗೆ ತಾವು ಕರೆ ಕೂಡ ಮಾಡಬಹುದು. ಒಳ್ಳೆಯದು ಡಾಕ್ಟರ್ ಗಣೇಶಗೌಡ ಪಾಟೀಲ್ ಅವರೇ, ಇಲ್ಲಿ ತನಕ ನಮ್ಮ ರೈತ ಬಾಂಧವರಿಗೆ ಯಾವ ರೀತಿ ಮಾರುಕಟ್ಟೆಯನ್ನ ನಾವು ತಲುಪುವಂತಹ ಒಂದು ಸಂದರ್ಭದೊಳಗ ಯಾವ ಮಾರುಕಟ್ಟೆಯೊಳಗ ಹೆಚ್ಚಿನ ಬೆಲೆ ನಮಗೆ ಸಿಗ್ತಾ ಇದೆ ಅನ್ನುವಂತಹ ವಿಚಾರವನ್ನ ನಾವು ವೆಬ್ಸೈಟ್ ಮುಖಾಂತರ, ಜಾಲತಾಣದ ಮುಖಾಂತರ ಪಡ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಮಾಡಿಕೊಟ್ಟಿದ್ದೀರಿ. ಇವತ್ತಿನ ಕಾಲದೊಳಗೆ ನಮ್ಮ ರೈತರು ಈ ಕಂಪ್ಯೂಟರ್ ಸಾಕ್ಷರರಾಗಬೇಕಾಗಿದೆ. ಈ ಡಿಜಿಟಲ್ ಕ್ರಾಂತಿಯಿಂದಾಗಿ ಏನಾಗಿದೆ ಅಂತಂದ್ರೆ ಬಹಳಷ್ಟು ಬದಲಾವಣೆಗಳು ಆಗ್ಯಾವ. ಈ ಬದಲಾವಣೆಗಳು ನಮ್ಮ ರೈತರ ಬೆಳವಣಿಗೆಗೆ ಇಂಬು ಕೊಡುವಂತಹವು. ಇಂಥ ಅವಕಾಶಗಳನ್ನು ನಮ್ಮ ರೈತರು ಧನಾತ್ಮಕವಾಗಿ ಸ್ವೀಕಾರ ಮಾಡಿ ತಂತ್ರಜ್ಞಾನ ನಮಗೇನು ಗೊತ್ತಾಗುವುದಿಲ್ಲ ಅನ್ನುವಂತಹ ಒಂದು ವಿಚಾರವನ್ನ ಬದಿಗಿಟ್ಟು ಅದನ್ನು ಕಲಿಯುವುದರ ಕಡೆ ತಾವು ಗಮನ ಕೊಡಬೇಕು. ಒಂದ್ ವೇಳೆ ನೀವು ಇದರೊಳಗೆ ಸ್ವಲ್ಪ ಆಸಕ್ತಿ ವಹಿಸಿ ಮುಂದುವರೆದ್ರಿ ಅಂತಂದ್ರೆ ಬಹಳ ಸರಳವಾಗಿ ಎಲ್ಲ ವ್ಯವಹಾರಗಳು ಆಗ್ತವ. ಇವತ್ತಿನ ಒಂದು ತಂತ್ರಜ್ಞಾನ ನಿಮಗೆ ಕ್ಷಣಾರ್ಧದೊಳಗೆ ಇಡೀ ಜಗತ್ತನ್ನೇ ತೋರಿಸುವಂತಹ ಒಂದು ನಿಟ್ಟಿನೊಳಗೆ ಕೆಲಸ ಮಾಡ್ತಾ ಇದೆ. ಅದಕ್ಕಾಗಿ ನೀವು ಸ್ವಲ್ಪ ಅದಕ್ಕೆ ಟೈಮ್ ಕೊಟ್ಟರೂ ಅಡ್ಡಿ ಇಲ್ಲ. ಎಲ್ಲಿ ನಿಮಗೆ ಯಾರಾದರೂ ತಿಳಿದವರಿದ್ರೆ ಅವ್ರ ಕಡೆ ಹೋಗಿ ಕ್ಲಾಸ್ ಮಾಡ್ಕೊಳ್ಬಹುದು, ಇಲ್ಲ ನೀವು ಕಾಲೇಜ್ಗೆ ಬಂದು ಈಗ ಹೆಂಗ್ ಕೃಷಿ ಕಾಲೇಜ್ಗಳು ನಿಮ್ ಸಮೀಪ ಇದ್ದು ಅಂತಂದ್ರ, ಇಲ್ಲ ರೈತ ಸಂಪರ್ಕ ಕೇಂದ್ರದೊಳಗ ಅಧಿಕಾರಿಗಳಿರ್ತಾರೆ, ಏನು ಸಂಸ್ಥೆಗಳಿರ್ತಾವ, ಅಲ್ಲಿ ಹೋಗಿ ಇದ್ರ ಬಗ್ಗೆ ತಿಳ್ಕೊಳ್ಳುವಂತಹ ಒಂದು ಪ್ರಯತ್ನವನ್ನ ತಾವು ಮಾಡಬೇಕು, ಮಾಡ್ತೀರಿ ಅಂತ ಹೇಳಿ ನಾವು ಭಾವಿಸ್ತೀವಿ. ಇಲ್ಲಿ ತನಕ ಡಾಕ್ಟರ್ ಗಣೇಶ್ ಗೌಡ ಅವರು ತಮ್ಮ ಜೊತೆಗೆ ಸಂವಾದ ಮಾಡಿ ಬಹಳಷ್ಟು ವಿಷಯಗಳನ್ನ ತಿಳಿಸಿದ್ದಾರೆ, ಅದಕ್ಕಾಗಿ ಅವರಿಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ರೈತ ಬಾಂಧವರಿಗೆ. ಇಲ್ಲಿ ತನಕ ತಜ್ಞವಾಣಿಯೊಳಗ ಕೃಷಿಯಲ್ಲಿ ಮಾರುಕಟ್ಟೆ ವ್ಯವಸ್ಥೆ ಬಗ್ಗೆ ಡಾಕ್ಟರ್ ಗಣೇಶ್ ಗೌಡ ಅವರೊಂದಿಗೆ ನಡೆಸಿದ ಸಂದರ್ಶನದ ಮರುಪ್ರಸಾರ ಕೇಳಿದ್ರಿ. ಇವರನ್ನ ಸಂದರ್ಶಿಸಿದವರು ಸೋಮಶೇಖರ್ ಎಸ್ ರೂಳಿ. ಆತ್ಮೀಯ ಕೇಳುಗರೆ, ಜೊತೆ ಜೊತೆಯಲಿ ಬಾನುಲಿಯ ಜೊತೆಯಲಿ. ಇದೇ ಬುಧವಾರ 24 ಆಗಸ್ಟ್ 2022 ಬೆಳಿಗ್ಗೆ 10:30 11:30 ಜೊತೆ ಜೊತೆಯಲ್ಲಿ ನೇರ ಫೋನ್ ಇನ್ ಸಂವಾದ. ಈ ವಾರದ ವಿಷಯ ಕೈಗಾರಿಕೆ ಮತ್ತು ಮೂಲ ಸೌಲಭ್ಯ ಅಭಿವೃದ್ಧಿಗೆ ಯೋಜನೆಗಳು. ಭಾಗವಹಿಸುತ್ತಾರೆ ಡಾ ಶೈಲೇಂದ್ರ ಕೆ ಬೆಲ್ದಾಳ್, ಅಧ್ಯಕ್ಷರು ಕರ್ನಾಟಕ ಕೈಗಾರಿಕೆ ಮತ್ತು ಮೂಲ ಸೌಲಭ್ಯ ಅಭಿವೃದ್ಧಿ ನಿಗಮ. ರಾಜ್ಯದಲ್ಲಿ ಮತ್ತು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕೈಗಾರಿಕಾ ಉತ್ತೇಜನಕ್ಕೆ ನಿಗಮದ ಕಾರ್ಯ ಯೋಜನೆಗಳು, ಸಣ್ಣ ಮಧ್ಯಮ ಕೈಗಾರಿಕೆಗಳಿಗೆ ವಿವಿಧ ಯೋಜನೆಗಳು, ಈ ಕುರಿತು ಪ್ರಶ್ನೆಗಳನ್ನು ಹಾಗೂ ಸಲಹೆಗಳನ್ನು ಕೇಳಬಹುದು. ನಮ್ಮ ದೂರವಾಣಿ ಸಂಖ್ಯೆಗಳು 295986 ಹಾಗೂ 295987, ಕೆಸಿಡಿ ಸಂಖ್ಯೆ 08472. ಜೊತೆ ಜೊತೆಯಲ್ಲಿ ನೇರ ಫೋನಿನ್ ಸಂವಾದ. ಈ ಕಾರ್ಯಕ್ರಮದ ಪ್ರಾಯೋಜಕರು ಡಾಕ್ಟರ್ ವಿಕ್ರಮ್ ಸಿದ್ದಾರೆಡ್ಡಿ ನೇತೃತ್ವದ ತಜ್ಞ ವೈದ್ಯರ ತಂಡದ ಯುನೈಟೆಡ್ ಹಾಸ್ಪಿಟಲ್ ಕೋಲ್ಟ್ ರಸ್ತೆ ಕಲಬುರಗಿ. ಬಾನುಲಿಯ ಜೊತೆಯಲಿ. ಈಗ ಶ್ರೀಮಂತ್ ಎಲ್ ಕಾಂಬಳೆ ಮತ್ತು ಸಂಗಡಿಗರಿಂದ ಭಜನೆ ಪದ ಕೇಳೋಣ. ಅಂತ ಶಕ್ತಿ ಅಪ್ಪ ಶರಣ ಬಸವಣ್ಣ, ನೇನು ನಿಂತ ನೆಲವ ಕೈಲಾಸಕ್ಕೆ ಬೆಳಗತಿರವರು, ಶರಣ ನಿಂತ ನೆಲವ ಕೈಲಾಸಕ್ಕೆ ಬೆಳಗತಿರವರು. ಶಕ್ತಿಯಪ್ಪ ಶರಣ ಬಸವಣ್ಣ, ನೇವೋ ನಿಂತ ನೆಲವು ಕೈಲಾಸಗೆ ಬೆಳಗತಿರವರು, ಶರಣ ನಿಂತ ನೆಲವು ಕೈಲಾಸಗೆ ಬೆಳಗತಿರವರು. ಅಂತ ಶಕ್ತಿಯಪ್ಪ ಶರಣ ಬಸವಣ್ಣ, ನೇನು ನಿಂತ ನೆಲವ ಕೈಲಾಸಕ್ಕೆ ಬೆಳಗತಿರವರು, ಶರಣ ನಿಂತ ನೆಲವ ಕೈಲಾಸಕ್ಕೆ ಬೆಳಗತಿರವರು. ಅಂತ ಶಕ್ತಿಯಪ್ಪ ಶರಣ ಬಸವಣ್ಣ, ನೇವೋ ನಿಂತ ನೆಲವ ಕೈಲಾಸಕ್ಕೆ ಬೆಳಗತಿರವರು, ಶರಣ ನಿಂತ ನೆಲವ ಕೈಲಾಸಕ್ಕೆ ಕಲ್ಯಾಣ ಮಾಡಿದಿ ಶರಣ ಕಲಬೊರೆ ಗೋರಾಲಿ, ಕಲ್ಲಿಲಂತವರ ಮನದೊಳು ನಿಮ್ಮ ಹೆಸರ, ಶರಣ ಕಲ್ಲಿಲಂತವರ ಮನದೊಳು ನಿಮ್ಮ ಹೆಸರ. ಕಲ್ಯಾಣ ಮಾಡಿದಿ ಶರಣ ಕಲಬೊರೆ ಗೋರ, ನಿನ್ನ ಕೊಡ್ತಾರ ಶರಣ ಕಾಯಿ ಒಡೆದು ಕೊಂಡಾಡುವರು ನಿಮ್ಮ ಭಕ್ತರ ಎಂತ ಶಕ್ತಿಯಪ್ಪ ಶರಣ ಬಸವಣ್ಣ ನೀವು ನಿಂತ ನೆಲವು ಕೈಲಾಸಾಗಿ ಬೆಳಗತಿರವರು ಶರಣ ನಿಂತ ನೆಲವು ಕೈಲಾಸಾಗಿ ಬೆಳಗತಿರವರು ಅಣ್ಣ ತಮರ ಮಾತಿಗಾಗಿ ಬಿಟ್ಟಿರು ಊರ ಶರಣ ಪುಟ್ಟೆ ದೂರ ಬಿಟ್ಟ ಬಂದು ಕುಂತಿರಿ ದೂರ ಶರಣ ಹುಟ್ಟೆ ದೂರ ಬಿಟ್ಟ ಬಂದು ಕುಂತಿರಿ ದೂರ ಅಣ್ಣ ತಮರ ಮಾತಿಗಾಗಿ ಬಿಟ್ಟಿರಿ ಊರ ಶರಣ ಹುಟ್ಟೆ ದೂರ ಬಿಟ್ಟು ಬಂದು ಕುಂತಿರಿ ದೂರ ಶರಣ ಹುಟ್ಟೆ ದೂರ ಬಿಟ್ಟು ಬಂದು ಎಂತ ಶಕ್ತಿಯಪ್ಪ ಶರಣ ಬಸವಣ್ಣ ನೀವು ನಿಂತ ನೆಲವು ಕೈಲಾಸಾಗಿ ಬೆಳಗತಿರವರು ಶರಣ ನಿಂತ ನೆಲವು ಕೈಲಾಸಾಗಿ ಬೆಳಗತಿರವರು ವರ್ಷಕ್ಕೊಮ್ಮ ಜಾತ್ರೆ ನಡೆಯುವುದು ಪವ ಜೋರ ಶರಣ ಲೆಕ್ಕವಿಲ್ಲದೆ ನರಿವುತ್ತಾರೋ ನಿತ್ಯ ಸಾಧುರ ಶರಣ ಲೆಕ್ಕವಿಲ್ಲದೆ ನರಿವುತ್ತಾರೋ ನಿತ್ಯ ಸಾಧುರ ವರ್ಷಕ್ಕೊಮ್ಮ ಜಾತ್ರೆ ನಡೆಯುವುದೋ ಭವಾದೋರ ಶರಣ ಲೆಕ್ಕವಿಲ್ಲದೆ ನರಿಯುತ್ತಾರೋ ನಿತ್ಯ ಸಾಧುರ ಶರಣ ಲೆಕ್ಕ ಇಲ್ಲದೆ ಬರೆಯುತ್ತಾರೋ ಎಂತ ಶಕ್ತಿಯಪ್ಪ ಶರಣ ಬಸವಣ್ಣ ನೀವು ನಿಂತ ನೆಲವು ಕೈಲಾಸಾಗಿ ಬೆಳಗತಿರವರು ಶರಣ ನಿಂತ ನೆಲವು ಕೈಲಾಸಾಗಿ ಬೆಳಗತಿರವರು ಎಂತ ಶಕ್ತಿಯಪ್ಪ ಶರಣ ಬಸವಣ್ಣ ನೀನು ನಿಂತ ನೆಲವ ಕೈಲಾಸಾಗಿ ಬೆಳಗತಿರವರು ಶರಣ ನಿಂತ ನೆಲವ ಕೈಲಾಸಾಗಿ ಬೆಳಗತಿರವರು ಎಂತ ಶಕ್ತಿಯಪ್ಪ ಶರಣ ಬಸವಣ್ಣ ನೀವು ನಿಂತ ನೆಲವ ಕೈಲಾಸಾಗಿ ಬೆಳಗತಿರವರು ಶರಣ ನಿಂತ ನೆಲವ ಕೈಲಾಸಾಗಿ ಇನ್ನೊಂದು ಭಜನೆ ಪದವನ್ನು ಕೇಳೋಣ ಇದೇ ಕಲಾವಿದರಿಂದ ಅರಾನುದಯ ದೇ ಶರಣರ ಸಂಗವ ಮಾಡೋ ಶರಣರ ಸಂಗವ ಮಾಡೋ ಮರಣ ಕಟ್ಟಿಸಲು ಬ್ಯಾಡೋ ಬೇಕಾದಷ್ಟು ಕರೀತಾರೆ ಕರಿಸಲು ಬ್ಯಾಡೋ ಬೆಕ್ಕವಿಲ್ಲವ ಬೇಕಿದ ಮಗ ಬೇಕರಿಸಲು ಬ್ಯಾಡೋ ಬೆಕ್ಕವಿಲ್ಲವ ಬೇಕಿದ ಮಗ ಬೇಕರಿಸಲು ಬ್ಯಾಡೋ ಅರಣದಯ ಶರಣರ ಇಲ್ಲಿ ತನಕ ಶ್ರೀಮಂತ್ ಎಲ್ ಕಾಂಬಳೆ ಮತ್ತ ಸಂಗಡಿಗರಿಂದ ಭಜನೆ ಪದಗಳನ್ನು ಕೇಳಿದ್ರಿ. ಆತ್ಮೀಯ ಕೇಳುಗರೆ, ನಾಳೆ ಬೆಳಿಗ್ಗೆ 9 ಗಂಟೆಗೆ ಪ್ರಸಾರವಾಗುವ ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮದಲ್ಲಿ ನಾ ಸೋಮೇಶ್ವರ್ ಅವರ ಕಲಿಕೆ ಓದು ನೆನಪು ಹಾಗೂ ವೀರಶೆಟ್ಟಿ ಬಾವ್ಗೆ ಭಾಲ್ಕಿ ಅವರ ಮುಗಿಲ ಮರೆಯ ಮಿಂಚು ಈ ಪುಸ್ತಕಗಳ ಪರಿಚಯ ಮಾಡಿಕೊಳ್ಳುವಿರಿ. ಪುಸ್ತಕಗಳನ್ನು ಪರಿಚಯಿಸುತ್ತಾರೆ ಶಾರದಾ ಬಣಗಾರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಗ್ರಂಥಾಲಯ ಇಲಾಖೆ, ನಗರ ಕೇಂದ್ರ ಗ್ರಂಥಾಲಯ, ಕಲಬುರಗಿ. ಕಾರ್ಯಕ್ರಮದ ಕೊನೆಗೆ ಮತ್ತೊಮ್ಮೆ ನಿತ್ಯ ಮೇಘ ಸಂದೇಶವನ್ನು ಕೇಳೋಣ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗದ ಅನ್ನೋದನ್ನ ನೋಡೋಣಂತ. ಕಲಬುರಗಿ